ಮಾತಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಡಾಕ್ಟರ್ ಸಂಗಪ್ಪ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಸರ್ ನಮಸ್ಕಾರ, ಮತ್ತೆ ಎಲ್ಲಾ ಕೇಳಿಗರಿಗೂ ನನ್ನ ಅನಂತ ನಮಸ್ಕಾರಗಳು. ತಮಗೂ ಕೂಡ ನಮಸ್ಕಾರಗಳು, ಬಹಳ ಸಂತೋಷ ಆಗ್ತದೆ. ಡಾಕ್ಟರ್ ಸಂಗಪ್ಪ ಅವರೇ, ತಮಗೆ ನಮ್ಮ ಎಲ್ಲ ಆಕಾಶವಾಣಿ ರೈತರ ಪರವಾಗಿ ಕೇಳುಗರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ, ತಾವು ಸಾಕಷ್ಟು ವರ್ಷಗಳಿಂದ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈಗಿನ ಒಂದು ಸಂದರ್ಭದೊಳಗೆ ಸಂಸ್ಥೆಯನ್ನು ಮತ್ತು ಸಂಸ್ಥೆಯ ಸೇವೆಯನ್ನು ಗುರುತು ಹಿಡಿದು ಕೇಂದ್ರ ಸರ್ಕಾರ ಇದನ್ನು ನೋಡಲ್ ಏಜೆನ್ಸಿ ಅಂಥೇಳಿ ಗುರುತು ಹಿಡಿದಿದೆಯಲ್ಲ, ಭಾಳ ಸಂತೋಷ. ಒಂದು ದೊಡ್ಡ ಜವಾಬ್ದಾರಿಯನ್ನು ತಮ್ಮ ಹೆಗಲಿಗೆ ಏರಿಸಿದೆ. ಈ ಸಂದರ್ಭದೊಳಗೆ ತಮ್ಮ ಅನಿಸಿಕೆಗಳು ಏನು ಮತ್ತು ಸಂಸ್ಥೆ ಏನು ಮಾಡ್ತಾ ಇದೆ, ಸಂಸ್ಥೆಯ ಚಟುವಟಿಕೆಗಳು ಏನು ಅನ್ನೋದ್ರ ಬಗ್ಗೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಿಳಿಸಿಕೊಡ್ತೀರಾ ಈ ಸಂದರ್ಭದೊಳಗೆ? ಸರ್ ಖಂಡಿತವಾಗ್ಲೂ. ಎಲ್ಲ ರೈತ ಬಾಂಧವರಿಗೆ ಇನ್ನೊಮ್ಮೆ ನನ್ನ ಸಂಸ್ಥೆ ಹಾಗೂ ನಮ್ಮ ಕಡೆಯಿಂದ ನಮಸ್ಕಾರಗಳು. ಸರ್ ಹೇಳಿರೋ ಹಾಗೆ ನನ್ನ ಹೆಸರು ಸಂಗಪ್ಪ, ಮೂಲತಃ ಕರ್ನಾಟಕದವನೇ ಆಗಿರೋದ್ರಿಂದ ಕೂಡ ನಾವು ಇಲ್ಲಿ ಹೈದರಾಬಾದ್ನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಕೃಷಿ ವಿಜ್ಞಾನಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಕೃಷಿ ವಿಸ್ತರಣಾ ಚಟುವಟಿಕೆಗಳಾದ ಜವಾಬ್ದಾರಿ ನಮ್ಮ ವಿಭಾಗದ್ದೈತಿ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಏನ ಕೇಂದ್ರ ಸರ್ಕಾರದ ಪ್ರಸ್ತಾವನೆಗೆ ಮನೆಗೊಟ್ಟು FAO ಅಂತಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು 2023 ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನು ಘೋಷಣೆ ಮಾಡಿದ್ದು ನಿಮ್ಗೆಲ್ಲ ಗೊತ್ತೈತೆ. ಸೊ ಸಿರಿಧಾನ್ಯ ಬಳಕೆ ಯಾಕೆ ಇತ್ತೀಚೆಗೆ ಹೆಚ್ಚಾಗ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗೈತಪ್ಪ ಅಂತಂದ್ರೆ, ನಿಮಗ್ ಗೊತ್ತೈತೆ ಸಮಾಜದಲ್ಲಿ ನಮ್ ಜೀವನ ಶೈಲಿ ರೋಗಗಳು ಹೆಚ್ಚಾಗ್ತಾ ಇದಾವ. ಹೌದು. ಆಮೇಲೆ ಹವಾಮಾನದ ಬದಲಾವಣೆ ಆದ್ಮೇಲೂ ಕೂಡ ಸ್ವಲ್ಪ ಬೆಳೆಗಳು, ನಮ್ದು ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು, ಅಂತವ್ ಬೆಳೆಯುವಂತದ್ದು ಸನ್ನಿವೇಶಗಳನ್ನ ಅದಾವ ಸ್ವಲ್ಪ ಮಟ್ಟಿಗೆ ತ್ರಾಸ ಆಗತೈತಿ. ಅದಕ್ಕೂ ಉತ್ಪಾದನೆ ಅಥವಾ ಉತ್ಪಾದಕತೆ ಕಡಿಮೆ ಆಗೋ ಸಾಧ್ಯತೆ ಇದ್ದು, ಅದಕ್ಕೆ ಅಂತೇಳಿ ನಮ್ದೇ ಆದಂತ ಹಳೆಯ ಧಾನ್ಯಗಳು ಅಥವಾ ಸಿರಿಧಾನ್ಯಗಳಂತೇನೇ ಏನ ಹೇಳಲ್ಪಡ್ತೀವಿ, ಆ ಸಿರಿಧಾನ್ಯಗಳ ಬಗ್ಗೆ ಭಾರತದಲ್ಲೇ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಇದ್ರ ಬಳಕೆ ಹೆಚ್ಚಾಗ್ಬೇಕು. ಇವು ಮೂಲತಃ ಭಾರತದ ಧಾನ್ಯಗಳೇ ಇರೋದ್ರಿಂದ ಇದರ ಬಳಕೆ, ಉತ್ಪಾದನೆ, ಉತ್ಪಾದಕತೆ ಹಾಗೂ ಮಾರುಕಟ್ಟೆ ವ್ಯವಸ್ಥೆ ಸಿಗ್ಬೇಕಂತ ಹೇಳೋ ಉದ್ದೇಶದಿಂದ 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಘೋಷಣೆ ಮಾಡಿ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದೆ ಸರ್ ಇತ್ತೀಚೆಗೆ. ಸರ್ ನೀವು ಕೇಳಿರೋ ಹಾಗೆ ನಮ್ಮ ಸಂಸ್ಥೆಯ ಚಟುವಟಿಕೆಗಳು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಿದ್ದು. ಮುಖ್ಯವಾಗಿ ನಾವು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಂದ್ರೆ ICAR ಅಡಿಯಲ್ಲಿ, ಕೃಷಿ ಮಂತ್ರಾಲಯದ ಅಡಿಯಲ್ಲಿ ಇರುವ ICAR ನಲ್ಲಿ ಕೆಲಸ ಮಾಡ್ತೀವಿ. ನಮ್ ಸಂಸ್ಥೆ ಬಂದ್ಬಿಟ್ಟು ಹೈದರಾಬಾದ್ ನಲ್ಲಿ ಇದ್ರು ಕೂಡ ಬೇರೆ ರಾಜ್ಯಗಳಲ್ಲೂ ಕೂಡ ನಾವು ಕೆಲಸ ಮಾಡಿರ್ತೀವಿ ಸಿರಿಧಾನ್ಯಗಳ ಬಗ್ಗೆ, ಉತ್ಪಾದನೆಯ ಸಂಬಂಧಪಟ್ಟಿದಾಗಿರ್ಬೋದು, ಉತ್ಪಾದಕತೆ ಬಗ್ಗೆ ಆಗಿರ್ಬೋದು, ಅಥವಾ ಸರ್ ಈ ಸಿರಿಧಾನ್ಯಗಳಿಂದ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳ ಡೆವಲಪ್ ಮಾಡುವಂತದ್ದಾಗಿರ್ಬೋದು, ಅಥವಾ ಸಂಸ್ಕರಣೆ ಬಗ್ಗೆ ಮಷಿನರಿ ಡೆವಲಪ್ ಮಾಡುವಂತದ್ದಾಗಿರ್ಬೋದು, ಅಥವಾ ಸಿರಿಧಾನ್ಯಗಳ ರೈತರಿಗೆ ಮಾರುಕಟ್ಟೆಯ ವ್ಯವಸ್ಥೆ ಕೊಡಿಸೋ ಸಲುವಾಗಿ ಯಾವ್ದಾದ್ರು ಜೋಡಣೆ ಲಿಂಕೇಜ್ ಮಾಡುವಂತದ್ದು ಜವಾಬ್ದಾರಿ ಕೂಡ ನಮ್ಮ ಸಂಸ್ಥೆದಾಗೈತಿ. ಸರ್ ನಮ್ ಸಂಸ್ಥೆ ಬಗ್ಗೆ ಹೇಳ್ಬೇಕಂತಂದ್ರೆ, ನಮ್ ಸಂಸ್ಥೆ ತುಂಬಾ ಹಳೇದು. ಇಲ್ಲಿ ಹೈದರಾಬಾದ್ ನಲ್ಲಿ 1952 ಒಂದು ಸಣ್ಣದ ಪುಟ್ಟ ರೂಮ್ ನಲ್ಲೇ ಒಂದು ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ ಆಗ್ಬೇಕಂತ ಹೇಳಿ ಅವಾಗಿಂದ ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಮುಖಾಂತರ ಇಲ್ಲಿ ಒಂದು ಯೋಜನೆ ಜಾರಿ ಆಯ್ತು ಸರ್ 1952. ನಿಮ್ಗೆ ಗೊತ್ತಿರಬೇಕು ಸರ್, 1950, 60, 65 ತನಕ ಸಿರಿಧಾನ್ಯಗಳ ನಮ್ದು ಮುಖ್ಯವಾದ ಬೆಳೆ ಆಗಿತ್ತು. ಹಸಿರು ಕ್ರಾಂತಿಯ ನಂತರ ಇದು ನಮ್ದು ಸಿರಿಧಾನ್ಯಗಳ ಏರಿಯಾ ವಿಸ್ತೀರ್ಣ ಕಡಿಮೆ ಆಕೋತ್ ಬಂದಿದ್ದು ವಿಷಯ ನಮ್ದೆಲ್ಲ ರೈತರಿಗೂ ಗೊತ್ತು, ಆಮೇಲೆ ಎಲ್ಲ ಕೇಳುವರಿಗೂ ಗೊತ್ತಿರುತ್ತೆ. 1952 ನಂತರ ನಾವು ಹಂತ ಹಂತವಾಗಿ ಸಿರಿಧಾನ್ಯದ ಬಗ್ಗೆ ಸಂಶೋಧನೆ, ಸಿರಿಧಾನ್ಯ ಉತ್ಪಾದಕತೆಯ ಬಗ್ಗೆ, ಸ್ಥಳೀಯ ಅಭಿವೃದ್ಧಿ ಎಲ್ಲ ಇಲ್ಲಿ ಮಾಡಿದ್ದ ಉದಾಹರಣೆಗಳದವು. 1987 ಈ ಸಿರಿಧಾನ್ಯದ ಒಂದು ಪುಟ್ಟ ಯೋಜನೆ ಏನಾಗ್ಬಿಡ್ತು, ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಅಂತಂತಂದ್ರೆ ಸಂಸ್ಥೆಯಾಗಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಸ್ಯಾಂಕ್ಷನ್ ಆಯ್ತು 1987. ಅವಾಗ ನಾವು ಮುಖ್ಯವಾಗಿ ಜೋಳದ ಮೇಲೆ ಸಂಶೋಧನೆ ಮಾಡ್ಬೇಕಂತ ಮ್ಯಾಂಡೇಟ್ ನಮ್ಮ ಸಂಸ್ಥೆಗೆ ಬಂದ್ಬಿಡ್ತು. ಸೊ 1987 2010 ನಮ್ಮ ಸಂಸ್ಥೆ ಹೆಸರು ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ಸೊರ್ಗಮ್ ಅಂತಂತಂದ್ರೆ ರಾಷ್ಟ್ರೀಯ ಜೋಳ ಸಂಶೋಧನಾ ಸಂಸ್ಥೆ ಅಂತ ಹೇಳಿ ಇತ್ತು 2010. ಆಮೇಲೆ ಇನ್ನೊಂದು ಸ್ಟೆಪ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಜನನ್ನ ಇಲ್ಲಿ ಸೈಂಟಿಸ್ಟ್ ಗಳನ್ನ ಡಿಪ್ಲಾಯ್ ಮಾಡಿ 2010 ಇದಕ್ಕ ಡೈರೆಕ್ಟರೇಟ್ ಆಫ್ ಸೊರ್ಗಮ್ ರಿಸರ್ಚ್ ಅಂತ ಹೇಳಿ ಮಾಡಿದ್ರು. ನಿಮ್ಗೆಲ್ಲ ಹೇಳಿರೋ ಹಾಗೆ 1987 ನಮ್ಮ ಸಂಸ್ಥೆಯನ್ನ ರಾಷ್ಟ್ರೀಯ ಜೋಳ ಸಂಶೋಧನಾ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ತದನಂತರ 2010 ಡೈರೆಕ್ಟರೇಟ್ ಆಫ್ ಸೊರ್ಗಮ್ ಅಂತ ಹೇಳಿ ನಮ್ಮ ಸಂಸ್ಥೆಯನ್ನ ಮರು ನಾಮಕರಣ ಮಾಡಿದ್ರು. ಅವಾಗೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಜೋಳದ ಮೇಲೆ ಸಂಶೋಧನೆ ಮಾಡ್ತಿದ್ವಿ. ಆಮೇಲೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ, ಸಿರಿಧಾನ್ಯಗಳ ಬಗ್ಗೆ ಬೇಡಿಕೆ ಹೆಚ್ಚಾದ್ಮೇಲೆ ಮತ್ತೆ ನಮ್ಮ ಸಂಸ್ಥೆ ಹೆಸರನ್ನು ಮರು ನಾಮಕರಣವಾಗಿ 2015 ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಅಂತ ಹೇಳಿ ಶುರು ಆಯ್ತು. ಸೊ ಸರ್, ಅಂದಿನಿಂದ ಅಂದ್ರೆ 2015 ನಾವು ಮುಖ್ಯವಾಗಿ 9 ಸಿರಿಧಾನ್ಯಗಳ ಧಾನ್ಯಗಳ ಬಗ್ಗೆ ಸಂಶೋಧನೆಯನ್ನ ಸ್ಟಾರ್ಟ್ ಮಾಡಿದ್ವಿ ಜೋಳದ ಜೊತೆಯಲ್ಲಿ. ಯಾವ್ಯಾವ ಸಿರಿಧಾನ್ಯಗಳು ಎಲ್ಲ ತಾವು ಸಂಶೋಧನೆ ಮಾಡ್ತಾ ಇರುವಂತವು? 2015 ನಾವು ಜೋಳ, ಸಜ್ಜೆ, ರಾಗಿ ಇವು ಮೇಜರ್ ಮಿಲೆಟ್ಸ್ ಅಥವಾ ಪ್ರಮುಖ ಸಿರಿಧಾನ್ಯಗಳಂತ ಹೇಳಿರ್ತೀವಿ ಮೂರು. ಆಮೇಲೆ ಬಂದ್ಬಿಟ್ಟು ಕಿರುಧಾನ್ಯಗಳ ಅಥವಾ ಮೈನರ್ ಮಿಲೆಟ್ಸ್ ಅನ್ನೋದು 6 ಇದಾವ. ಅದರಲ್ಲಿ ಮೊದಲು ಕೊರಲೆ ಸರ್, ಆಮೇಲೆ ನಮ್ದು ನವಣೆ, ಬರಗು, ಊದಲು, ಹಾರಕ ಹಾಗೂ ಸಾಮೆ. ಸೊ ಈಗ ಮುಖ್ಯವಾಗಿ 9 ಸಿರಿಧಾನ್ಯಗಳ ಬಗ್ಗೆ ನಮ್ಮ ಸಂಸ್ಥೆ ಉತ್ಪಾದನೆ ಬಗ್ಗೆ, ಉತ್ಪಾದಕತೆ ಬಗ್ಗೆ ಹಾಗೂ ಪ್ರೊಡಕ್ಟ್ ಡೆವಲಪ್ಮೆಂಟ್ ಮೌಲ್ಯವರ್ಧಿತ ಪದಾರ್ಥಗಳ ಡೆವಲಪ್ ಮಾಡೋದ್ರ ಬಗ್ಗೆ, ಅಲ್ಲದೆ ಈ ಡೆವಲಪ್ ಮಾಡಿದ್ಮೇಲೆ ಮಾರುಕಟ್ಟೆ ವ್ಯವಸ್ಥೆ ಗುರುತಿಸೋ ಸಲುವಾಗಿ ಕೂಡ ನಮ್ಮ ಸಂಸ್ಥೆ ಹಲವು ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಉತ್ಪಾದನೆ ಅಥವಾ ನಮ್ದು ಕ್ರಾಪ್ ಅಂತಂತಂತಂದ್ರೆ ಬೆಳೆಗಳ ಹೊಸ ತಳಿ ಅಭಿವೃದ್ಧಿ ಆಗಿರ್ಬೋದು. ಇಲ್ಲಿ ಮುಖ್ಯವಾಗಿ 9 ಕ್ರಾಪ್ ಅಲ್ಲಿ ಇವಾಗ ಶುರು ಆಗಿದ್ದೈತಿ. ಬಟ್ ಪ್ರಮುಖವಾಗಿ ಹೇಳ್ಬೇಕಪ್ಪ ಅಂತಂತಂದ್ರೆ 2015 40 ಹೆಚ್ಚು ಹೊಸ ತಳಿಗಳನ್ನ ನಮ್ಮ ಸಂಸ್ಥೆ ಜೋಳದಲ್ಲಿ ಮಾತ್ರ ಅಭಿವೃದ್ಧಿ ಹೊಂದಿದವು. ಜೋಳದಲ್ಲಿ 40 ತಳಿಗಳಿಗಿಂತ ಹೆಚ್ಚು ತಳಿಗಳನ್ನ ತಾವು ಬಿಡುಗಡೆ ಮಾಡಿದೆವು. ಇದು ಮುಖ್ಯವಾಗಿ ಕರ್ನಾಟಕದಷ್ಟೇ ಅಲ್ಲ ಅಥವಾ ತೆಲಂಗಾಣ ಆಂಧ್ರ ಪ್ರದೇಶ ಅಷ್ಟೇ ಅಲ್ಲ, ಭಾರತದಾದ್ಯಂತ ಹೊಂದಿಕೊಳ್ಳುವಂತ ತಳಿಗಳದವು. ಇವು CSH ಸರಣಿ ಮುಖಾಂತರ ಅಂದ್ರೆ ಕೋರ್ಡಿನೇಟೆಡ್ ಸೊರ್ಗಮ್ ಹೈಬ್ರಿಡ್ಸ್ ಅಥವಾ ಕೋರ್ಡಿನೇಟೆಡ್ ಸೊರ್ಗಮ್ ವರೈಟೀಸ್. ಸೊ ಈ ತರ ಹೆಸರು ಕೊಟ್ಟು ಸೊ ಭಾರತದಾದ್ಯಂತ ಹೊಂದಿಕೊಳ್ಳುವಂತ ತಳಿಗಳನ್ನ ಬಿಡುಗಡೆ ಮಾಡಿ ಜೋಳದ ಬಗ್ಗೆ ಉತ್ಪಾದನೆ, ಉತ್ಪಾದಕತೆ ಹಾಗೂ ಮಾರುಕಟ್ಟೆ ಬಗ್ಗೆ ನಾವು 2015 ಕೆಲಸ ಮಾಡಿದ್ವಿ ಸರ್. ಸೊ ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂತಂದ್ರೆ ಸಿರಿಧಾನ್ಯಗಳು ಅಂತಂದ್ರೆ ಮೈನರ್ ಮಿಲ್ಲೆಟ್ಸ್ ಏನ್ ನಾವು ಹೇಳಿರ್ತೀವಿ ಅದ್ರಲ್ಲಿ ಹೊಸ ತಳಿಗಳ ಅಭಿವೃದ್ಧಿ ಬಗ್ಗೆ ಕೆಲಸ ಇನ್ನ ನಡೀತಾ ಇದೆ. ನಮ್ದು ಊದಲು ಆಗಿರ್ಬೋದು ಅಥವಾ ಸಾಮೆ ಆಗಿರ್ಬೋದು, ರಾಗಿ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಹೊಸ ತಳಿಗಳ ಅಭಿವೃದ್ಧಿ ಚಟುವಟಿಕೆಗಳು ನಡೀತಾ ಇದಾವೆ. ಇನ್ನ 1-2 ಹೊಸ ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ. ಸೊ ಇತ್ತೀಚೆಗೆ ಬೇಡಿಕೆ ಹೆಚ್ಚಾಗ್ತಿರೋದ್ರಿಂದ ಕೂಡ ಬೀಜ ಉತ್ಪಾದನೆ ಬಗ್ಗೆ ನಾವು ಹೆಚ್ಚಿಗೆ ಗಮನ ಹರಿಸ್ತಾ ಇದೀವಿ ಸರ್. ನಿಮಗೆ ಗೊತ್ತಿರ್ಬೇಕು ಇತ್ತೀಚೆಗೆ ಎಲ್ಲಾ ಮಂತ್ರಾಲಯ ಅಂದ್ರೆ ಕೃಷಿ ಮಂತ್ರಾಲಯ ಆಗಿರ್ಬೋದು ಅಥವಾ ನಮ್ದು ತೋಟಗಾರಿಕೆ ಸಂಬಂಧಪಟ್ಟಿರುವಂತದ್ದು ವಿಭಾಗಗಳಾಗಿರ್ಬೋದು ಅಥವಾ ನಮ್ದು ಟ್ರೈಬಲ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಸೊ ಹೀಗೆ ಹಲವಾರು ಡಿಪಾರ್ಟ್ಮೆಂಟ್ಸ್ ಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು, ಸಿರಿಧಾನ್ಯಗಳ ಬಗ್ಗೆ ಬೇಡಿಕೆ ಹೆಚ್ಚಿಸಬೇಕು ಹಾಗೂ ರೈತರಲ್ಲಿ ಜಾಗೃತಿ ಮೂಡಿಸಬೇಕಂತ ಹೇಳಿ ಹಲವಾರು ಯೋಜನೆಗಳನ್ನ ಹೊರ ತಂದಿದ್ದು. ಅದಕ್ಕಂತೇಳಿ ಬೀಜಗಳದ ಬೇಡಿಕೆ ಅಂದ್ರೆ ನಮ್ ಸಂಸ್ಥೆ ನೋಡಲ್ ಏಜೆನ್ಸಿ ಆಗಿರೋದ್ರಿಂದ ಪ್ರಮುಖವಾದ ಬೀಜಗಳ ಬಗ್ಗೆ ಹಲವಾರು ಇಂಡೆಂಟ್ಸ್ ಬಂದಿದ್ದು ಅಥವಾ ಬೇಡಿಕೆ ಬಂದಿದ್ದು. ಸೊ ನಮ್ ಬೀಜ ಉತ್ಪಾದನೆಗಳ ಬಗ್ಗೆ ಕೂಡ ನಾವು ಕೆಲಸ ಮಾಡ್ತಾ ಇದೀವಿ ನಮ್ ಸಂಸ್ಥೆ ವತಿಯಿಂದ. ಅಂದ್ರೆ ತಮ್ಮ ಸಂಸ್ಥೆ ಕೇವಲ ಬೀಜೋತ್ಪಾದನೆಯೊಳಗೆ ತೊಡಗಿಕೊಂಡಿದೆಯೋ ಅಥವಾ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡೋದಕ್ಕೆ ಅದನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡಿದೆಯೋ? ಎಸ್ ಸರ್, ನಮ್ ಸಂಸ್ಥೆ ಮುಖಾಂತರ ನಾವು ರೈತರು ಹೊಲದಲ್ಲೇನೆ ಬೀಜ ಉತ್ಪಾದನೆ ಮಾಡ್ತಿರ್ತೀವಿ, ಒಂದು ಒಡಂಬಡಿಕೆ ಮಾಡ್ಕೊಂಡಿರ್ತೀವಿ ರೈತರ ಜೊತೆ. ಆ ರೈತರ ಮುಖಾಂತರ ನಾವು ಬೀಜ ಉತ್ಪಾದನೆ ಮಾಡಿ ಅದ ಬೀಜವನ್ನ ನಾವು ಇಲ್ಲಿ ಮತ್ತೆ ಸಂಸ್ಕರಣೆ ಅದು ಕ್ಲೀನಿಂಗ್ ಆಗಿರ್ಬೋದು, ಗ್ರೇಡಿಂಗ್ ಆಗಿರ್ಬೋದು. ಸೊ ಒಳ್ಳೆ ಗುಣಮಟ್ಟದ ಬೀಜಗಳನ್ನ ನಮ್ಮ ಸಂಸ್ಥೆಯ ಬ್ರ್ಯಾಂಡ್ ಮುಖಾಂತರ, ಹೆಸರು ಮುಖಾಂತರ ಮತ್ತೆ ರೈತರಿಗೆ ವಿತರಿಸ್ತೇವೆ. ಅದನ್ನ ಡೈರೆಕ್ಟ್ ಆಗಿ ರೈತರು ಬಂದು ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಜೊತೆಯಲ್ಲಿ ಸರ್, ಬೇರೆ ರಾಜ್ಯದ ಡಿಪಾರ್ಟ್ಮೆಂಟ್ ಗಳೇನಿರ್ತಾವ ಕೃಷಿ ಇಲಾಖೆಗಳು ಅಥವಾ ತೋಟಗಾರಿಕೆ ಇಲಾಖೆಗಳಿಗೂ ಬೇಕಿದ್ದಲ್ಲಿ ಎಜ್ ಇಂಟರ್ ಕ್ರಾಪ್ ಆಗಿ ಸೀಡ್, ಸೊ ಹಲವು ಬೇಡಿಕೆಗಳು ಇದ್ದಲ್ಲಿ ಕೂಡ ಅವರು ನಮಗೆ ಮೊದಲೇ ತಿಳಿಸಿದ ನಂತರ ನಾವು ಅವರಿಗೆ ಸೀಡ್ ಅಥವಾ ಬೀಜನ ಸಪ್ಲೈ ಮಾಡಿರ್ತೀವಿ. ಡಾಕ್ಟರ್, ಈಗ ತಾವು ಜೋಳ, ಸಜ್ಜೆ, ರಾಗಿ ಆಮೇಲೆ ಕಿರುಧಾನ್ಯಗಳಾದಂತಹ ಕೊರಲೆ, ನವಣಿ, ಬರಗು, ಊದಾಲು, ಹಾರಕ ಸಾವಿ ಇವುಗಳ ಮೇಲೆ ಸಂಶೋಧನೆ ನಡೆದಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಜೋಳದ ಮೇಲೆ 2015 ತನಕನು ತಾವು ಬಹಳಷ್ಟು ದೊಡ್ಡ ಸಂಶೋಧನೆಯನ್ನು ಮಾಡಿರಿ. 40 ತಳಿಗಳಿಗಿಂತಲೂ ಹೆಚ್ಚು ಬಿಡುಗಡೆ ಮಾಡಿದ್ದೀರಿ ಇಡೀ ದೇಶಕ್ಕೆ ಸಂಬಂಧಪಟ್ಟಂಗೆ. ಅಂದ್ರೆ ಯಾವ್ಯಾವ ಭಾಗಕ್ಕೆ ಯಾವ ತಳಿಗಳು ಸೂಕ್ತದಾವ ಅನ್ನುವಂತಹ ತಳಿಗಳನ್ನ ತಾವು ಇಲ್ಲಿ ತನಕ ಕೊಟ್ಟಿದ್ದೀರಿ. ಈಗ ಕಿರುಧಾನ್ಯಗಳಲ್ಲಿ ಏನು ಸಂಶೋಧನೆ ನಡೆದದ ಅಂತ ಹೇಳಿ ಹೇಳ್ತಾ ಇದ್ದೀರಿ ತಾವು. ಆಮೇಲೆ ತಮ್ಮ ಸಂಸ್ಥೆಯೊಳಗ ಈಗೇನು ಒರಿಜಿನಲ್ ಅಂತಂದ್ರೆ ಮೂಲ ಬೀಜಗಳೇನಿದಾವೆ ಆ ಬೀಜಗಳನ್ನೆಲ್ಲ ತಾವು ಸಂಗ್ರಹ ಮಾಡಿ ಇಟ್ಟಿದ್ದೀರಿ ಅಂತಂದ್ರೆ, ಮೊದಲಿಗೆ ನಮ್ಮ ದೇಶದೊಳಗೆ ಯಾವ ತಳಿಗಳಿದ್ದು ಆ ತಳಿಗಳೆಲ್ಲ ತಮ್ಮ ಸಂಗ್ರಹದೊಳಗ ಇದ್ರೆ ಮುಂದಿನ ದಿನಗಳಲ್ಲಿ ಹೊಸ ಹೊಸ ತಳಿಗಳನ್ನು ಕೊಡೋದಕ್ಕೂ ತಮಗೆ ಸಾಕಷ್ಟು ಅನುಕೂಲ ಆಗ್ತದೆ. ಇಂಥ ಒಂದು ಸಂದರ್ಭದೊಳಗೆ ಯಾವ್ಯಾವ ತಳಿಗಳು ಯಾವ ರೀತಿ ಬ್ರ್ಯಾಂಡ್ನಲ್ಲಿ ತಾವು ರೈತರಿಗೆ ಕೊಡ್ತಾ ಇದ್ರಿ ಅಥವಾ ಮಾರಾಟ ಮಾಡ್ತಾ ಇದ್ರಿ? ಸರ್, ಬೀಜ ಸಂರಕ್ಷಣೆ ಬಗ್ಗೆ ನೀವು ಹೇಳಿದ್ರಿ, ಅದು ಅತಿ ಮುಖ್ಯವಾದದ್ದು ಸರ್. ಯಾಕಂತಂದ್ರೆ 1965 ನಂತರ ಹಸಿರು ಕ್ರಾಂತಿ ಆದ್ಮೇಲೆ ಸಿರಿಧಾನ್ಯಗಳ ಬೀಜ ಸಂರಕ್ಷಣೆ ಬಗ್ಗೆ ಒಂದು ದೊಡ್ಡದಾದಂತ ಚಾಲೆಂಜ್ ಏನೇ ಇತ್ತು. ಯಾಕಂತಂದ್ರೆ ರೈತರ ಹೊಲದಲ್ಲಿ ಆದಷ್ಟು ಹೆಚ್ಚಿಗೆ ನಾವು ಗೋಧಿ, ಅಕ್ಕಿ ಅಥವಾ ಮೆಕ್ಕೆಜೋಳನ್ನೇ ಕಂಡ್ಕೊಂಡ್ವಿ. ಬಟ್ ಸಿರಿಧಾನ್ಯಗಳ ಬಗ್ಗೆ ಸಂರಕ್ಷಣೆ, ಬೀಜದ ಸಂರಕ್ಷಣೆಗಳು ಕಡಿಮೆ ಆಗ್ತಾ ಹೋಗಿತ್ತು. ಆದ್ರೂ ಕೂಡ ನಮ್ಮ ಸಂಸ್ಥೆಯಲ್ಲಿ 2015 ತನಕ ನಾ ಹೇಳಿದ ಹಾಗೆ ಜೋಳದ ಸಂಬಂಧಪಟ್ಟಿದ್ದ ಎಲ್ಲಾ ಜರ್ಮ್ ಪ್ಲಾಸಮ್ ನಾವು ಸಂರಕ್ಷಣೆ ಮಾಡಿದೀವಿ. ನಮ್ದೇ ಸಂಸ್ಥೆಯಲ್ಲಿ ಒಂದು ಜೀನ್ ಬ್ಯಾಂಕ್ ಅಂತ ಹೇಳಿ ರೆಡಿ ಮಾಡ್ಕೊಂಡು ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸಿರಿಧಾನ್ಯಗಳ ಸಂಬಂಧಪಟ್ಟಿತ್ತು, ಜೋಳದ ಸಂಬಂಧಪಟ್ಟಿದ್ದು, ಎಲ್ಲಾ ಸಿರಿಧಾನ್ಯಗಳ ಸಂಬಂಧಪಟ್ಟಿದ್ದು ಜರ್ಮ್ ಪ್ಲಾಸಮ್ನ ಸಂರಕ್ಷಣೆ ಮಾಡಿದ್ದೈತಿ. ಸೊ ಯಾವ್ದಾದ್ರು ಒಂದು ಹೊಸ ತಳಿ ಅಭಿವೃದ್ಧಿ ಮಾಡಕ್ಕೆ ಪ್ಲಾಂಟ್ ಬ್ರೀಡರ್ಸ್ ಬೇರೆ ಕಡೆಯಿಂದ ಅವಶ್ಯಕತೆ ಇತ್ತು, ಹೊಸ ಸಂಸ್ಥೆಗೆ ಏನಾದ್ರೂ ಅವಶ್ಯಕತೆ ಇತ್ತು ಅಂತ ಹೇಳಂತಂದ್ರೆ ಅವರಿಗೆ ನಾವು ಬೀಜ ತಳಿಯನ್ನ ನಾವು ಕೊಟ್ಟಿರ್ತೀವಿ ಸರ್. ಅದ್ರ ಮುಖಾಂತರ ಇದು ಅವರು ತಳಿ ಅಭಿವೃದ್ಧಿಗೆ ಸಹಾಯ ಆಗುತ್ತೆ. ಈಗ ಕಿರುಧಾನ್ಯಗಳಲ್ಲಿ ಯಾವ್ಯಾವ ತಳಿಗಳು ಅದಾವ ಅಂತೀರಿ? ಸಾಮಾನ್ಯವಾದಂತಹ ತಳಿಗಳನ್ನ ಮತ್ತ ನಮ್ಮ ರೈತರಿಗೆ ಕೊಡ್ತಾ ಇರುವಂತಹ ತಳಿಗಳು ಯಾವ ಅದಾವ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ನಮ್ದು ತಳಿಗಳು ಮುಖ್ಯವಾಗಿ ಕರ್ನಾಟಕ ಸಂಬಂಧಪಟ್ಟಿದ್ದು, ಖರೀಫ್ ಆಗಿರ್ಬೋದು, ರಬಿಗಾಗಿರೋದು ಬೇರೆ ಬೇರೆ ಅದಾವು ಜೋಳಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಈಗ ರವಿಗೆ ನಮ್ಗೆ ಹೆಚ್ಚಾಗಿ ಅಂತಂದ್ರೆ ರವಿ ಏರಿಯಾ ಜಾಸ್ತಿ ನಮ್ಮ ಭಾರತದಲ್ಲಿ. CSV 29R ಅನ್ನೋದೈತಿ, ಅದು ನಮ್ದು ಬಿಜಾಪುರ, ಕಲಬುರಗಿ ಆಗಿರ್ಬೋದು ಎಲ್ಲ ಕಡೆನೂ ಅತ್ಯುತ್ತಮವಾದ ಈಲ್ಡ್ ಕೊಡುವಂತದ್ದು ಬೆಳೆ ಸರ್. ಆಮೇಲೆ ಜೊತೆಯಲ್ಲಿ ಸಿರಿಧಾನ್ಯದಲ್ಲಿ ಅಂದ್ರೆ ನಮ್ದು ರಾಗಿಲ್ ಆಗಿರ್ಬೋದು, GPU ತಳಿಗಳು ಅದಾವು. ಆಮೇಲೆ ನಮ್ದು ಸಾಮೆಯಲ್ಲಿ ಅದಾವು, ಮುಖ್ಯವಾಗಿ ನವಣೆಯಲ್ಲಿ ಕೂಡ ಹಲವಾರು ತಳಿಗಳು ಅದಾವು. ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಕ್ ಇಚ್ಛಪಡ್ತೀನಿ, ನಮ್ ಸಂಸ್ಥೆಯಿಂದ 2019 ರಾಗಿಯಲ್ಲಿ 2 ತಳಿಗಳಿಂದ ನಾವು ಬಿಡುಗಡೆ ಮಾಡಿದೀವಿ. ಅದ ಮುಖ್ಯವಾಗಿ BioFortified ಅಂತ ಹೇಳಿರ್ತೀವಿ, ಒಂದೇದು CFMV1 ಅಂತ ಹೇಳಿ, ಅದಕ್ಕೆ ಇಂದ್ರಾವತಿನೂ ಅಂತ ಹೇಳಿ ಕರಿತೀವಿ ರಾಗಿಯಲ್ಲಿ. ಆಮೇಲೆ ಜೊತೆಯಲ್ಲಿ CFMV2 ರಾಗಿಯಲ್ಲಿ ಸರ್. ಇನ್ನೊಂದು ತಳಿ ಮುಖ್ಯವಾಗಿ ಸಾಮೆಯಲ್ಲಿ CLMV ಅಂತ ಒಂದ್, ಇದು ಸಾಮೆಯಲ್ಲಿ ಅತಿ ಮುಖ್ಯವಾದಂತ ಒಂದು BioFortified ವೆರೈಟಿ ನಮ್ ಸಂಸ್ಥೆಯಿಂದ ಬಿಡುಗಡೆ ಆಗಿರೋದು. ಇದ್ರ ತಳಿ ಬೀಜಗಳ ಬಗ್ಗೆ ಹೆಚ್ಚಿಗೆ ಬೇಡಿಕೆ ಇದ್ದು, ಸೊ ರೈತರು ಇದಕ್ಕೆ ಬೆಳಕು ಮುಂದೆ ಬರ್ತಾ ಇದಾರೆ. ಇದರಲ್ಲಿ ಮುಖ್ಯವಾಗಿ ಕಬ್ಬಿಣದ ಅಂಶ ಮತ್ತ ಒಂದು ಜಿಂಕ್ ಜಾಸ್ತಿ ಐತಿ ಕಂಪೇರಿಟಿವ್ಲಿ ಬೇರೆ ತಳಿ ಕಂಪೇರ್ ಮಾಡಿದ್ರೆ, ಅದಕ್ಕೆ ರೈತರು ಮುಂದೆ ಬರ್ತಾ ಇದಾರೆ. ಇದಕ್ಕೆ BioFortified ತಳಿಗಳು ಅಂತ ಹೇಳಿ ನಾವು ಕರಿತಾ ಇರ್ತೀವಿ. ಡಾಕ್ಟರ್, ಇಲ್ಲಿ ಒಂದು ವಿಚಾರ ನಾನು ಕೇಳಬೇಕು ಅಂತ ಅನಿಸ್ತದೆ ತಮಗೆ. ತಾವು ಒಂದು ಹೊಸ ಶಬ್ದವನ್ನು ಹೇಳಿದ್ರಿ, BioFortification ಅನ್ನುವಂಥದ್ದು. BioFortification ಅಂತಂದ್ರೆ ಜೈವಿಕ ಬಲ ಸಂವರ್ಧನೆ ಮಾಡುವಂಥದ್ದು. ಇದು ಯಾವ ರೀತಿ ತಳಿಗಳಲ್ಲಿ ಆಗ್ತಾ ಇದೆ, ಯಾಕೆ ಇದನ್ನು BioFortification ಮಾಡಬೇಕಾಗ್ತದೆ, ಮತ್ತು ತಮ್ಮಲ್ಲಿ ಈಗೇನು ಹೇಳಿದ್ರಿ ಸತು ಇರ್ಬೋದು, ಆಮೇಲೆ ಕಬ್ಬಿಣ ಅಂಶ ಇರ್ಬೋದು, ಇವುಗಳ ಸಂವರ್ಧನೆಗಾಗಿ ನಾವು ಮಾಡೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ತಾವು ಕೊಡಬೇಕು ಅಂತ ಹೇಳಿ ಕೇಳ್ತೀನಿ. ಯಾಕಪ್ಪ ಅಂದ್ರೆ ಯಾವ ರೀತಿಯಾದಂತಹ ಒಂದು ವಿಶೇಷ ಮಹತ್ವ ಇದಕ್ಕಿದೆ ಅಂತೇಳಿ. ಹೌದು ಸರ್, ಸರಿ, ತುಂಬಾ ಖುಷಿ ಆಗುತ್ತೆ ಹೇಳಕ್ಕೆ. ಯಾಕೆ ರೈತರಿಗೂ ಈ ವಿಷಯದ ಬಗ್ಗೆ ಮಾಹಿತಿ ಇತ್ತಂತಂದ್ರೆ ಅದನ್ನ ತಳಿ ಅವರು ಬೆಳೆಯಕ್ಕೆ ಮುಂದೆ ಬಂದಿರ್ತಾರೆ. BioFortified ವೆರೈಟಿ ಮುಖ್ಯವಾಗಿ ನಾನು ರಾಗಿ ಬಗ್ಗೆ ಮೊದಲಾಗಿ ಹೇಳಿರ್ತೀನಿ. ಇವಾಗ ರಾಗಿಯಲ್ಲಿ ಕಾಮನ್ ಆಗಿ ಯಾವುದೇ ಒಂದು ರಾಗಿ ತಳಿ ತಗೊಂಡ್ರೆ ಅದರಲ್ಲಿ 310-365 MG ಕ್ಯಾಲ್ಸಿಯಂ ಇದ್ದಿರುತ್ತೆ. ಓಕೆ, ಅದೇ ತರ ಐರನ್ ಕೂಡ ಒಂದು 25-35 MG ಪ್ರತಿ KGಯಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಆದ್ರೆ ಇವಾಗ BioFortified ಅಂತ ಹೇಳಿ ನಾವು ಹೊಸ ತಳಿಯನ್ನ ಅಭಿವೃದ್ಧಿ ಮಾಡಿದೀವಿ ನಮ್ಮ ಸಂಸ್ಥೆ ವತಿಯಿಂದ. ಡಾಕ್ಟರ್ ಗಣಪತಿ ಅವರು ವರ್ಕ್ ಮಾಡ್ತಾ ಇದಾರೆ ಇದ್ರ ಮೇಲೆ. ಅವ್ರ ಪ್ರಕಾರ ಅಥವಾ ಇದು ಬಿಡುಗಡೆ ಆಗಿರೋ ತಳಿಯ ಪ್ರಕಾರ ರಾಗಿಯಲ್ಲಿ 654 MG ಅಷ್ಟು ಕ್ಯಾಲ್ಸಿಯಂ ಉಂಟು ಸರ್ 100 ಗ್ರಾಮ್ ಅಲ್ಲಿ. ಸೊ ಆಲ್ಮೋಸ್ಟ್ ನೀವು ದುಪ್ಪಟ್ಟನೇ ಅನ್ಬೋದು. ಹೌದಲ್ರಿ? ಹೌದು. ಸೊ ಅಷ್ಟು ಕ್ಯಾಲ್ಸಿಯಂ ಇದ್ದಿರೋ ತಳಿನ ನಾವು ಸೇವನೆ ಮಾಡೋದ್ರಿಂದ ಬಳಕೆ ಮಾಡೋದ್ರಿಂದ ಅತಿಯಾದ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದಾವೆ, ವಿಶೇಷವಾಗಿ ಮೂಳೆಗಳಿಗೆ. ಮೂಳೆಗಳಿಗೆ ಸರ್. ಸೊ ಅದೇ ತರ ನಮ್ದು ಐರನ್ ಕಂಟೆಂಟ್ ಕೂಡ ಆಗಿರ್ಬೋದು, ಮತ್ತೆ ಜಿಂಕ್ ಸತ್ತು ಅಂತ ಹೇಳಿದ್ರಿ ಸರ್, ಅದ್ರ ಬಗ್ಗೆನೂ ಜಾಸ್ತಿ ಇದ್ದಿದ್ದೈತಿ. ಇದು ರಾಗಿ ಬಗ್ಗೆ ಆಯ್ತು, ಬಯೋಫರ್ಟಿಫೈಡ್ ಅಥವಾ ಫಿಂಗರ್ ಮಿಲ್ಲೆಟ್ ಅಂತ ಹೇಳಿರ್ತೀವಿ ಇಂಗ್ಲಿಷ್ ಅಲ್ಲಿ. ಸಾಮ್ಯಕ್ ಬಂದ್ಬಿಟ್ಟು ಇದರಲ್ಲೂ ಕೂಡ ಕಬ್ಬಿಣದ ಅಂಶ ಬೇರೆ ತಳಿ ಜೊತೆ ಕಂಪೇರ್ ಮಾಡಿದ್ರ ಜಾಸ್ತಿ ಇದ್ದಿರುತ್ತೆ. ಮುಖ್ಯವಾಗಿ ಇದರಲ್ಲಿ 59 mg ಕಬ್ಬಿಣದ ಅಂಶ ಇರುತ್ತೆ ಪ್ರತಿ ಕೆಜಿಯಲ್ಲಿ ಸರ್. ಆಮೇಲೆ ಸತುವಿನ ಅಂಶ ಅಂತ ಬಂದ್ಬಿಟ್ಟು ಆಲ್ಮೋಸ್ಟ್ 35 mg ಇರುತ್ತೆ ಪ್ರತಿ ಕೆಜಿಯಲ್ಲಿ. ಸೊ ಇದು ಒಂಥರ 1 kg ಸಾಮೆ ಸೇವನೆ ಮಾಡಿದ್ರೆ ಆಲ್ಮೋಸ್ಟ್ 35 mg ಸತು ನಮ್ ದೇಹಕ್ಕೆ ಸಿಕ್ಕಿರುತ್ತೆ. ಸೊ ಹೀಗಾದಾಗ ನಮ್ಗೆ ಯಾವ್ದೇ ತರ ಮೆಡಿಕಲ್ ಹೋಗಿ ಕಬ್ಬಿಣದ ಗುಳಿಗೆಗಳು ಅಥವಾ ಸತುವಿನ ಸಂಬಂಧಪಟ್ಟ ಗುಳಿಗೆಗಳು ತಗೊಳ್ಳೋ ಅವಶ್ಯಕತೆಯಿಂದ ದೂರ ಇರಬಹುದು, ಅವಶ್ಯಕತೆ ಬೀಳೋದಿಲ್ಲ. ಅವಾಗ ಏನು ಈ ಆಹಾರ ಅದಲ್ಲ, ಆ ಆಹಾರವೇ ನಮಗೆ ಔಷಧಿ ಆಗಿಬಿಡುತ್ತದೆ. ಔಷಧಿ ಆಗ್ಬಿಡುತ್ತೆ ಸರ್, ಖಂಡಿತವಾಗ್ಲೂ. ಅಂದ್ರೆ ಬಯೋ ಫೋರ್ಟಿಫಿಕೇಶನ್ ಮಹತ್ವ ಇದು ಅದ, ನಮ್ಮ ಆರೋಗ್ಯಕ್ಕೆ ನೇರವಾಗಿ ಇದು ಸಂಬಂಧಪಟ್ಟಂತದ್ದು. ಮತ್ತೆ ಅದು ನಮ್ಮ ತಳಿಗಳಲ್ಲೇ ಬಂದ್ಬಿಡುತ್ತದೆ, ನಾವು ಯಾವ ಬೀಜ ಬೆಳೀತಾ ಇರ್ತೀವಿ ಅದರೊಳಗೆ ಇಷ್ಟೆಲ್ಲ ಪೋಷಕಾಂಶಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಈಗ ಐರನ್ ಅಂದ್ರೆ ಕಬ್ಬಿಣದ ಅಂಶ ಹೆಚ್ಚು ಮಾಡುವಂತಹದ್ದು ಏನದ, ರಕ್ತಹೀನತೆ ಇರುವಂತಹ ಅವರಿಗೆ ಬಹಳಷ್ಟು, ವಿಶೇಷವಾಗಿ ಬಾಣಂತಿಯರಿಗಿರ್ಬಹುದು, ಆಮೇಲೆ ಮಹಿಳೆಯರಲ್ಲಿ ಸಮಸ್ಯೆ ಇರ್ತದೆ, ಇದು ಮಕ್ಕಳಲ್ಲಿ ಸಮಸ್ಯೆ ಇರ್ತದೆ, ಕುಪೋಷಣೆ ಸಮಸ್ಯೆ ಇದ್ದಂಥವ್ರಿಗೆ ಇಂಥ ಬಯೋ ಫೋರ್ಟಿಫಿಕೇಶನ್ ಆದಂತಹ ತಳಿಗಳು ಬಹಳ ಉತ್ತಮ ಅಂತ ಹೇಳಿ ತಾವು ಕಂಡುಕೊಂಡಿದ್ದೀರಿ. ಹೌದು ಸರ್, ಹೌದು. ವಿಶೇಷವಾಗಿ ಬೇರೆ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಉತ್ತಮವಾದದ್ದು, ಆಮೇಲೆ ಉತ್ಪಾದಕತೆ ಕೂಡ ಚೆನ್ನಾಗೈತೆ ಇದಕ್ಕೆ. ಸೊ ಇನ್ನ ಇದ್ರ ಬಗ್ಗೆ ಸಂಶೋಧನೆಗಳು ಹೆಚ್ಚಿಗೆ ನಡೀತಾ ಇದಾವ ಸರ್. ಬಟ್ ನಾವು ಈ ರೈತರಿಗೆ ಏನ್ ಮನವರಿಕೆ ಮಾಡಬಹುದು ಅಂತಂದ್ರೆ, ಇದರಿಂದ ಬೇಡಿಕೆ ಹೆಚ್ಚಾಗ್ತಾ ಇದೆ ಈ ತಳಿಗಳಿಗೆ ಅಥವಾ ಈ ಬೀಜಗಳಿಗೆ ಮಾರುಕಟ್ಟೆಯಲ್ಲಿ. ಸೊ ಅವರು ಇದ್ರ ಬಗ್ಗೆ ಗಮನ ಹರಿಸಿ ರಾಗಿ ಆಗಿರ್ಬೋದು ಅಥವಾ ಸಾಮೆಯನ್ನ ಉತ್ಪಾದನೆ ಮಾಡಕ್ ಕ್ರಮ ಕೈಗೊಳ್ಬಹುದು ಅಂತ ನಮ್ದು ಅನಿಸಿಕೆ. ಈಗೇನು ಜೈವಿಕ ಬಲ ಸಂವರ್ಧನೆ ಆದಂತಹ ತಳಿಗಳನ್ನ ತಾವು ರೈತರಿಗೆ ಕೊಡ್ತಾ ಇದ್ದೀರಿ ಬೆಳೆಯೋದಕ್ಕೆ? ಆಲ್ರೆಡಿ ಕೊಡ್ತಾ ಇದೀವಿ ಸರ್. ಹಿಂದಿನ ವರ್ಷನೂ ನಾವು ಇದ್ರ ಬಗ್ಗೆ ಸಾಕಷ್ಟು ಬೀಜಗಳ ಉತ್ಪಾದನೆ ಮಾಡಿ ನಾವು ಕೊಟ್ಟಿದೀವಿ. ಮುಖ್ಯವಾಗಿ ಆಂಧ್ರ ಪ್ರದೇಶ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಈ ತಳಿಗಳದ ಬೇಡಿಕೆ ಹೆಚ್ಚಾಗ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಂಗ ನಮ್ದು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ರಾಗಿ ಬೆಳೆ ಕಡಿಮೆ ಐತಿ. ಸಾಮೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ನೋಡಬಹುದು ನಾವು ಬಳ್ಳಾರಿ, ರಾಯಚೂರು ಅಥವಾ ನಮ್ದು ಆಳಂದ ತಾಲೂಕ ಕಲಬುರಗಿ ಜಿಲ್ಲೆಯಲ್ಲಿ. ಮತ್ತೆ ರಾಗಿಗೆ ಸಂಬಂಧಪಟ್ಟಿದ್ದು ನಾವು ದಕ್ಷಿಣ ಕರ್ನಾಟಕದಲ್ಲಿ ಹಾಗೂ ಆಂಧ್ರ ಪ್ರದೇಶದಲ್ಲಿ ಈ ತಳಿಯ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬಂದ. ಡಾಕ್ಟರ್ ಸಂಗಪ್ಪ ಅವರೇ, ಬಹಳ ಖುಷಿಯ ವಿಚಾರ ಏನಪ್ಪಾ ಅಂತಂದ್ರ, ನಮ್ಮ ಕೇಂದ್ರ ಸರ್ಕಾರ ಈ ಸಲ ಏನು 2023 ಸಿರಿಧಾನ್ಯಗಳ ವರ್ಷ, ಅಂತಾರಾಷ್ಟ್ರೀಯ ವರ್ಷ ಅಂತೇಳಿ ಏನು ಆಚರಣೆ ಮಾಡುವಂತ ಒಂದು ಸಂದರ್ಭದೊಳಗೆ ತಮ್ಮ ಸಂಸ್ಥೆಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದೆ, ಅದನ್ನ ನೋಡಲ್ ಏಜೆನ್ಸಿ. ಇದು ಸಂಶೋಧನೆ ಇರಬಹುದು ಅಥವಾ ಇದರೊಳಗೆ ಅಭಿವೃದ್ಧಿ ಮಾಡುವಂತಹ ಕೆಲಸಗಳಿರಬಹುದು ಅಥವಾ ವಿಸ್ತರಣೆ ಮಾಡುವಂತಹ ಕೆಲಸಗಳಿರಬಹುದು, ಹೊಸ ಹೊಸ ಸಂಶೋಧನೆಗಳನ್ನ ಮಾಡುವಂತಹ ಕೆಲಸ ಇರಬಹುದು, ಎಲ್ಲಾ ದೃಷ್ಟಿಯಿಂದನೂ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ನೀಡಲಾಗಿದೆ, ಅದನ್ನ ನೋಡಲ್ ಏಜೆನ್ಸಿ ಈ ಒಂದು ವರ್ಷಾಚರಣೆ ಸಂದರ್ಭದೊಳಗೆ ಅನ್ನುವಂತಹ ಒಂದು ಜವಾಬ್ದಾರಿಯನ್ನ ತಮಗೆ ನೀಡಲಾಗಿದೆ. ಅದರ ಜೊತೆಗೇನೆ ಇದನ್ನ ಸಿರಿಧಾನ್ಯ ಉತ್ಕೃಷ್ಟತಾ ಕೇಂದ್ರವಾಗಿ ಗುರುತಿಸಲಾಗಿದೆ. ತಾವು ಹೇಳದಂಗ ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಮಿಲ್ಲೆಟ್ಸ್ ಅಂತ ಹೇಳಿ ಇದು ಒಂದು ಗ್ಲೋಬಲ್ ಹಬ್ ಆಗಿ ಮಿಲ್ಲೆಟ್ ಎಕ್ಸಲೆನ್ಸ್ ಅನ್ನ ಇನ್ನೂ ಉತ್ಕೃಷ್ಟತೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಸಂದರ್ಭದೊಳಗೆ ಬಹಳ ಇದಕ್ಕೆ ಒಂದು ದೊಡ್ಡ ಬೆಂಬಲವನ್ನ ನೀಡಿದಂಗ ಆಗ್ಯದ. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಜವಾಬ್ದಾರಿಗಳು ತಮ್ಮ ಮುಂದದಾವ, ಯಾವ ರೀತಿಯಾದಂತಹ ಒಂದು ಪ್ಲಾನಿಂಗ್ ಯೋಜನೆ ಮಾಡಿಕೊಂಡು ತಾವು ಈ ಒಂದು ಸಿರಿಧಾನ್ಯಗಳ ಒಂದು ಅಭಿವೃದ್ಧಿ ಒಳಗ ಮತ್ತು ಆ ಮೂಲಕವಾಗಿ ದೇಶದ ಅಭಿವೃದ್ಧಿ ಒಳಗ ಯಾವ ರೀತಿಯಾದಂತಹ ಪಾತ್ರ ತಮ್ಮದಿದೆ ಅನ್ನುವಂತಹ ವಿಚಾರ ಮತ್ತು ಈ ಒಂದು ಕನಸನ್ನ ನನಸು ಮಾಡೋದಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡಿಕೊಂಡು ತಾವು ಮುಂದುವರಿತಾ ಇದ್ದೀರಿ, ತಮ್ಮ ಚಟುವಟಿಕೆಗಳು ಮತ್ತು ಯೋಜನೆಗಳ ರೂಪುರೇಷೆ ಏನಿದೆ ಅದನ್ನ ತಾವು ಹಂಚಿಕೋಬಹುದಾ? ಸರ್, ಖಂಡಿತವಾಗ್ಲೂ ನೀವು ಹೇಳಿರುವ ಹಾಗೆ ನಮ್ಗೆ ಅತ್ಯಂತ ಖುಷಿ ಇದು. ಯಾಕೆಂತಂದ್ರೆ ಭಾರತದಾದ್ಯಂತ ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ ಮಾಡ್ತಿರೋದು ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ನಮ್ದು ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ. ಆ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕದ ಮೂಲದವನಾಗಿ ಅಂತ ಹೇಳಕ್ರು ಇಂದ ನನ್ಗೆ ತುಂಬಾ ಅಭಿಮಾನ. ಹೌದು, ನೀವು ಹೇಳಿರುವ ಹಾಗೆ ಸರ್, ನಮ್ಗೆ ಭಾರತದಷ್ಟೇ ಅಲ್ಲ, ಇವಾಗ ವಿಶ್ವದಾದ್ಯಂತ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಜವಾಬ್ದಾರಿ ಬಂದ್ಬಿಟ್ಟಿದೆ. ಇದು ನಮ್ಗೆ G20 ಸಭೆ ಮುಖಾಂತರ ಆಗಿರ್ಬೋದು ಅಥವಾ ಬೇರೆ ಯೋಜನೆಗಳು ಕಾನ್ಫರೆನ್ಸ್ ಸೆಮಿನಾರ್ಸ್ ಮುಖಾಂತರನು ಕೂಡ ನಾವಾಗೆ ಈ ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿರುವಂತದ್ದು ಜವಾಬ್ದಾರಿ ಬಂದೈತೆ. ಯಾಕಪ್ಪ ಅಂತ ಹೇಳಂತಂದ್ರೆ, ಇದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಹೇಳಿ ಅಂತಾರಾಷ್ಟ್ರೀಯದ ಆಹಾರ ಸಂಸ್ಥೆ ಘೋಷಣೆ ಮಾಡಕ್ ಕಾರಣ ಯಾರು, ಯಾವ ದೇಶ ಅಂತಂದ್ರೆ ಭಾರತ. ಹೌದಲ್ಲ, ಈ ನಮ್ದ ಪ್ರಸ್ತಾವನೆ ಮುಖಾಂತರನೆ ಇದು ಘೋಷಣೆ ಆಗಿದೆ. ಸೊ ಈ ಘೋಷಣೆ ಮುಖಾಂತರ ಅಂದ್ರೆ ನಾವು ವಿಶ್ವದ ಗುರು ಆಗಿ ವಿಶ್ವದಾದ್ಯಂತ ಸಿರಿಧಾನ್ಯಗಳ ಬಗ್ಗೆ ಅದರದ್ದು ಉತ್ಪಾದನೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಅದ್ರ ಮಾರುಕಟ್ಟೆ ಆಗಿರ್ಬೋದು, ಅಥವಾ ಸಿರಿಧಾನ್ಯಗಳ ಸೇವನೆ ಯಾವ ತರ ಇರಬೇಕು ಅಂದ್ರೆ ಹಲವಾರು ರೆಸಿಪಿಗಳ ಮುಖಾಂತರ ಅಡಿಗೆದ್ದು ಮಾಡುವಂತದ್ ಬಗ್ಗೆ ಕೂಡ ಜಾಗೃತಿ ಮೂಡಿಸುವಂತದ್ದು ಜವಾಬ್ದಾರಿ ನಮ್ ಸಂಸ್ಥೆ ಇದೆ. ಸೊ ಇವಾಗ ಭಾರತ ಸರ್ಕಾರದಿಂದ ನಮಗೆ ಇದು ಒಂದು ಹೊಸ ಯೋಜನೆ ಮುಖಾಂತರ ಟೋಟಲ್ ಆಗಿ ಒಂದು 250 ಕೋಟಿ ರೂಪಾಯಿಗಳನ್ನ ಶಾಂಕ್ಷನ್ ಆಗೈತೆ ಬಜೆಟ್ ನಲ್ಲಿ. ನಮ್ಮ ಮಾನ್ಯ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು February 1 ತಮ್ಮ ಭಾಷಣದಲ್ಲಿ ಈ ಸಂಸ್ಥೆಯನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತಾಗಿ ಘೋಷಣೆ ಮಾಡಿದ್ರು. ಸೊ ತದನಂತರ ನಮ್ಮ ಸಂಸ್ಥೆಯನ್ನ ಈ ತರ ಘೋಷಣೆ ಆಗಿದ ನಂತರ March 18 ಪ್ರಧಾನ ಮಂತ್ರಿಗಳನ್ನ ಆಫಿಷಿಯಲಿ ಇದ್ರ ಬಗ್ಗೆ ಡಿಕ್ಲೇರ್ ಮಾಡ್ಬಿಟ್ರು. ಸೊ ಆಮೇಲೆ ಇದ್ರ ಮುಖಾಂತರ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಒಂದು 7 ಯೋಜನೆಗಳನ್ನ ಹಾಕೊಂಡಿದೀವಿ ಸರ್. 7 ಯೋಜನೆಗಳಿದಾವ. 7 ಯೋಜನೆಗಳು. ಸೊ ಅದರಲ್ಲಿ ಫಸ್ಟ್ ಅಪ್ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ ಕೇಂದ್ರ. ಬೇರೆ ದೇಶದಿಂದ ಯಾವ ದೇಶದಿಂದ ಬಂದ್ರು ಕೂಡ, ಮಿನಿಸ್ಟ್ರಿ ಅವ್ರ ಕಡೆಯಿಂದ ಬಂದ್ರು ಕೂಡ, ಅಥವಾ ಸಾಮಾನ್ಯವಾಗಿ ಪ್ರಗತಿಪರ ರೈತರು ಕೂಡ ಬಂದ್ರು ಕೂಡ ನಮ್ಮ ಸಂಸ್ಥೆಯಲ್ಲಿ ಇರುವ ಮಾಹಿತಿ, ತಳಿಗಳ ಬಗ್ಗೆ ಆಗಿರ್ಬೋದು, ಸಂಸ್ಕರಣೆ ಬಗ್ಗೆ ಆಗಿರ್ಬೋದು, ಅಥವಾ ರೆಸಿಪೀಸ್, ಇಂಟರ್ನ್ಯಾಷನಲ್ ರೆಸಿಪೀಸ್ ಏನಂತ ಹೇಳಿರ್ತೀವಿ, ಉತ್ಪನ್ನಗಳಾಗಿರ್ಬೋದು, ಉತ್ಪನ್ನಗಳ ಬಗ್ಗೆ ಮಾಹಿತಿ ಕೊಡುವ ಸಲುವಾಗಿ, ತರಬೇತಿ ಕೊಡುವ ಸಲುವಾಗಿ ಒಂದು ದೊಡ್ಡದಾದಂತ ತರಬೇತಿ ಕೇಂದ್ರಗಳ ಕಟ್ಟೋದು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗಿರತ್ತೆ ಸರ್ ಈ ಸಂದರ್ಭದಲ್ಲಿ. ಸೊ ಅದು ಒಂದು ಯೋಜನೆ ಆಗ್ಬಿಟ್ಟೈತಿ ತರಬೇತಿ ಕೊಡೋದು. ಆಮೇಲೆ ತಳಿ ಅಭಿವೃದ್ಧಿ ಹಾಗೂ ಸಂರಕ್ಷಣೆ ಸರ್, ನಾವು ಅವಾಗ್ಲೇ ಚರ್ಚೆ ಮಾಡದಂಗ ನಮ್ ಹತ್ರ ಜೀನ್ ಬ್ಯಾಂಕ್ ಐತಿ. ಜೀನ್ ಬ್ಯಾಂಕ್ ಅಲ್ಲಿ 25,000 ಜರ್ಮ್ ಪ್ಲಾಸ್ಮಾವನ್ನ ನಾವು ಸಂರಕ್ಷಣೆ ಮಾಡಿದ್ದೈತಿ ಸಿರಿಧಾನ್ಯದಲ್ಲಿ. ಅದ್ಭುತ. ಸೊ ಅದ್ರ 1952 ನಂತರ ಏನೇನ್ ಅಥವಾ ನಮ್ ಸೈಂಟಿಸ್ಟ್ ಗಳು ಬೇರೆ ಬೇರೆ ಫೀಲ್ಡ್ ಗೆ ಹೋಗಿ ಲೋಕಲ್ ಆಗಿ ಬೆಳೆದಿರುವಂತ ಸಿರಿಧಾನ್ಯಗಳ ಬಗ್ಗೆ ಅದನ್ನ ಆ ತಳಿನ ಆ ಜರ್ಮ್ ಪ್ಲಾಸ್ಮಾವನ್ನ ಸಂರಕ್ಷಣೆ ಮಾಡ್ಕೊಳಕ್ ಜೀನ್ ಬ್ಯಾಂಕ್ ರಚನೆ ಆಗಿದ್ದು, ಅದನ್ನ ಬೇರೆ ದೇಶದವರಿಗೂ ಹಂಚೋ ಸಲುವಾಗಿ ಅಥವಾ ಬೇರೆ ದೇಶದಲ್ಲಿ ಕೂಡ ಯಾವ ತರದ್ರು ಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋ ಸಲುವಾಗಿ ಒಂದು ಘಟಕ ಅಂದ್ರೆ ಜೀನ್ ಬ್ಯಾಂಕ್ ನ ಎಕ್ಸ್ಪ್ಯಾಂಡ್ ಮಾಡಿ ಬೇರೆ ರಾಷ್ಟ್ರಗಳ ಜೊತೆ ಸಂಪರ್ಕ ಹೊಂದೋ ಸಲುವಾಗಿ ಜೀನ್ ಬ್ಯಾಂಕ್ ಅಭಿವೃದ್ಧಿ ಸರ್. ಆಮೇಲೆ ತಳಿ ಅಭಿವೃದ್ಧಿದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಭಾರತದಾದ್ಯಂತ ಏನ್ ತಳಿಗಳು ಹೊಂದಾಣಿಕೆ ಆಗ್ತಾ ಇದ್ದವು ಅಂತಂದ್ರೆ ಆಯಾ ಮೂಲ ಬೇರೆ ಬೇರೆ ರಾಜ್ಯಗಳ ಹವಾಮಾನ ಪ್ರಕಾರ ನಮಗ ತಳಿ ಅಭಿವೃದ್ಧಿ ಮಾಡ್ಬೇಕಾಗಿರುತ್ತೆ. ಸೊ ಅಲ್ಲಿ ಸೀಡ್ ಬ್ರೀಡಿಂಗ್ ಆಮೇಲೆ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಲ್ಯಾಬೊರೇಟರೀಸ್ ಗಳನ್ನ ಅಂದ್ರೆ ನಾವು ಈಗ ಬರೀ ಈ ವರ್ಷದ ಅಷ್ಟೇ ನಾವು ಗುರಿ ಇಟ್ಕೊಂಡಿಲ್ಲ. ಸೊ ಇನ್ನ ಮುಂದಿನ 10 ವರ್ಷದವರೆಗೂ ನಮಗೆ ಬೇಕಾಗಿರುವಂತ ಸಿರಿಧಾನ್ಯಗಳ ಬೇಕಾಗಿರುವಂತ ತಳಿ ಅಭಿವೃದ್ಧಿಗೆ ಬೇಕಾಗಿರುವಂತ ಎಲ್ಲಾ ಲ್ಯಾಬೊರೇಟರೀಸ್ ಗಳನ್ನ ಸ್ಥಾಪನೆ ಮಾಡೋ ಸಲುವಾಗಿ ಈ ಯೋಜನೆಯನ್ನ ನಾವು ಹಂಚ್ಕೊಂಡಿದೀವಿ ಸರ್. ಜೊತೆಯಲ್ಲಿ ಇನ್ನೊಂದೇನಪ್ಪಾ ಅಂತ ಹೇಳಂತಂದ್ರೆ ಸಿರಿಧಾನ್ಯಗಳ ಬಗ್ಗೆ ಬೇಡಿಕೆ ಹೆಚ್ಚಾಗಬೇಕಂತಂದ್ರೆ ಸಣ್ಣ ಮಕ್ಕಳಿಗೂ ಕೂಡ ಇದು ಗೊತ್ತಾಗಬೇಕು. ಹೌದಲ್ರಿ. ಹಾ, ಸೊ ಅದಕ್ಕಂತೇಳಿ ಅದಕ್ಕ ಹೊಸ ಅಂತಂದ್ರೆ ರೈತರು ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ಅಥವಾ ಬೇರೆ ಪಾಲಿಸಿ ಮೇಕರ್ಸ್ ಇರ್ಬೋದು, ಅವ್ರು ಬಂದಾಗ ನಿಖರವಾದ ಮಾಹಿತಿನ ಕೊಡೋ ಸಲುವಾಗಿ ಒಂದು ಮ್ಯೂಸಿಯಂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ ನಾವು. ಸಿರಿಧಾನ್ಯ ಯಾವ ತರ ಉತ್ಪಾದನೆ ಮಾಡ್ತೀವಿ, ಸಿರಿಧಾನ್ಯಗಳಿಂದ ಯಾವ್ಯಾವ ಉತ್ಪನ್ನಗಳನ್ನ ಮಾಡ್ಬೋದು, ಸಿರಿಧಾನ್ಯಗಳ ಸೇವನೆ ಹೆಂಗಿರ್ಬೇಕು, ಸೊ ಈ ತರದ್ದು. ಇದುವರೆಗೆ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಜವಾಬ್ದಾರಿಗಳು ಮತ್ತು ಚಟುವಟಿಕೆಗಳ ಕುರಿತು ಹೈದರಾಬಾದಿನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಗಪ್ಪ ಅವರೊಂದಿಗಿನ ಸಂದರ್ಶನದ 1ನೇ ಭಾಗವನ್ನು ಕೇಳಿದಿರಿ. ಮುಂದುವರೆದ ಭಾಗವನ್ನು ಮುಂದಿನ ಸರಣಿಯಲ್ಲಿ ಕೇಳುವಿರಿ. ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಸಿದ್ರಾಯ ಸಾಳುಂಕೆ, ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ಟ್ರುಳಿ. ಸಾವಿ ಸಜ್ಜಿ ಹಾರಕ ಆರೋಗ್ಯಕ್ಕೆ ಪೂರಕ. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಇದು ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ. ಕಡೆಗಣಿಸದಿರಿ ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು, ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಕಡೆಗಣಿಸದಿರಿ, ಕಡೆಗಣಿಸದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.